सारी दुनिया के लिए एक मिसाल के तौर पर उभर कर सामने आ रहा है। मधु क्रांति आए और रोजगार के अवसर बढ़ाए। प्रधानमंत्री किसान मानधन योजना सिद्धू दुपेंशना आसरियो आग दुनिया सरे इन्हों सिद्धू दु संत सदा छड़वो कड़े दु सुख दिन दावेदा पे रक्षित आगुआ अन्नदाता सुरक्षित आगुआ अन्नदाता। ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರಾ ಹೈ ತೇರೆ ಬೀಜು ಕಾ ಕುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಮ್ ತೋ ಸಬ್ ಯಹೀ ಡಾಲೆ ಸಬ್ ನಹೀ आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं। सच है रे बेटे एक्सपीरियंस से बता रहा है धूप में बाल सफेद नहीं किए हैं। ठीक है भाई मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। मातु मकरंदा ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಮಂಜಕ್ಕ ಅಬ್ಬಾ ಬಂದ ಶಮಣ್ಣ. ಅದೇನಂದ್ರೆ ಬಿಸಿಲ ಕಾಲದಲ್ಲಿ ಮಳೆ ಬಂದ ಹಾಗೆ. ಓಹೋ ಹಾಗೆ ಬಹಳ ಬಹಳ ಹೋಲಿಕೆ ಮಾಡ್ತಾ ಇದೀವಿ ಅಲ್ಲ ಶಮಣ್ಣ. ಯಾಪರಿ ಸೆಕೆ, ನೀರಿಲ್ಲ, ಕರೆಂಟ್ ಇಲ್ಲ ಅಂತದ್ರಲ್ಲಿ ಮತ್ ನೀನ್ ಬಂದ್ರೆ ಅದೇ ಒಂದು ಬದುಕಿಗೆ ಆಶಾ ಕಿರಣ. ಮಾತಾಡೋದಕ್ಕಾದ್ರೂ ಮಂಜಕ್ಕ ಈ ಬೀಚಿಯವರ ಕಥೆಗಳನ್ನ ಓದ್ತಾ ಇದ್ರೆ ಇಂಥದ್ದೆಲ್ಲ ಬರ್ತದೆ. ಅಂದ್ರೆ ಬೇಸಿಗೆ ಕಾಲ ಮತ್ತು ಹೆಚ್ಚು ಬೇಸಿಗೆ ಕಾಲ ಅಂತ ಎರಡೇ ಕಾಲ ಇರುವುದು ಬಳ್ಳಾರಿಯಲ್ಲಿ ಅಂತ ಹೇಳ್ತಾ ಇದ್ರೆ. ಈಗ ಮೊನ್ನೆ ಅಷ್ಟೇ ಶಮಣ್ಣ ಮಳೆ ಬಂತಲ್ಲ, ಮತ್ತೆ ಶೆಕೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಸ್ವಲ್ಪ ಸ್ವಲ್ಪ ಮಳೆ ಬಂತು ಅಂತ ತಿಳ್ಕೊಂಡ್ರೆ ಅದಕ್ಕಿಂತಲೂ ಜಾಸ್ತಿ ನೀರಿನ ಅಭಾವ ಆಗಿದೆ. ಇವಾಗ ನೀರಿನ ಅಭಾವದ ಜೊತೆಗೆ ಈಗ ರೂಪಕ ಹೇಳಿದಂಗೆ ಧಗೆನೂ ಜಾಸ್ತಿ ಆಗಿದೆ. ಹೌದೌದು, ಅದು ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಗಾಳಿನೇ ಇಲ್ಲ ಅಲ್ವಾ ಶಮಣ. ಏನು ವಾತಾವರಣದಲ್ಲಿ ಏನೋ ಒಂದು ರೀತಿಯ ತುಂಬಾ ಬದಲಾವಣೆ ಆಗಿದೆಯ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಈ ಜಿಲ್ಲೆಯಲ್ಲಿ ಸಾಕಷ್ಟು ಕಾಡಿದೆ, ಕಾಡೇನು ಕಡಿಮೆ ಆಗ್ಲಿಲ್ಲ, ಆದ್ರೂ ಕೂಡ ಇಂಥ ಒಂದು ವಾತಾವರಣ ಬದಲಾವಣೆ ಆಗಿದೆ ಅಂದ್ರೆ. ಅದೇ ಶಮಣ್ಣ, ನನ್ಗೆ ಹಂಗ ಅನ್ಸ್ತದೆ ಈ ಕಡೆ ಇಷ್ಟೆಲ್ಲಾ ಕಾಡಿದೆ ಆದ್ರೂ ಅದು ಶೆಕೆ ಹೆಂಗಷ್ಟಾಗತ್ತೆ ಆಗ್ತದೆ ಅಂತ. ಹೌದು ಹೌದು ಅಂದ್ರೆ. ಅಲ್ಲ ಶಮಣ, ಒಟ್ಟಾರೆ ಈ ಸತಿ ಹವಾಮಾನದಲ್ಲಿ ರಾಜ್ಯದ ಏನು ಎಲ್ಲ ಭಾಗಗಳಲ್ಲೂ ವಿಪರೀತ ಸೆಕೆ, ವಿಪರೀತ ಬಿಸಿಲು. ಆಮೇಲೆ ಈ ಒಂದು ಕಾಲದಲ್ಲಿ ಅಂದ್ರೆ ಏಪ್ರಿಲ್ ಮೇ ನಲ್ಲಿ ಏನು ಮಳೆ ಬರಬೇಕಾಗಿತ್ತು ಆ ಮಳೆ ಪ್ರಮಾಣ ಬರಲಿಲ್ಲ. ಮುಂಗಾರು ಪೂರ್ವದಲ್ಲಿ ಬರಬೇಕಾದ ಮಳೆ ಬರಲಿಲ್ಲ. ಆದ್ರೂ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಮಳೆ ಬಂದಿದೆಯಾ? ಬಂದಿದೆ, ಆದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಇಲ್ಲಲ್ಲ ಶಾಮಣ್ಣ. ಏನು ಮಾಡೋದು, ಉತ್ತರ ಇಲ್ಲದ ಪ್ರಶ್ನೆ ಆಗ್ಬಿಟ್ಟಿದೆ. ಅಂದ್ರೆ ಈ ವಾತಾವರಣದಲ್ಲಿ ಬದಲಾವಣೆ ಎನ್ನುವಂತಹದ್ದು ದಿಢೀರ್ ಆಗಿರುವಂತಹ ಬದಲಾವಣೆ ಅಲ್ಲ, ಬಹುಶಃ ಕಳೆದ 16 ವರ್ಷಗಳಲ್ಲಿ ಇದು ಒಂದು ಕೊಂಡು ಸೇರ್ಕೊಂಡು ಸೇರ್ಕೊಂಡು ಆಗಿರುವಂತಹ ಒಂದು ಬದಲಾವಣೆ ಇದು. ಆದ್ರೆ ರೂಪಕ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ಸ್ವಲ್ಪ ಧಗೆ ಜಾಸ್ತಿ ಇದೆ. ಹೌದು, ಬಿಸಿಲಿನ ಪ್ರಮಾಣ ಹೆಚ್ಚಿದೆ. ಹೌದು, ಎಲ್ಲ ಕಡೆಯೂ ಕೂಡ ಕುಡಿಯುವ ನೀರಿನ ತೊಂದರೆಯೂ ಕೂಡ ಇದೆ. ಎಲ್ಲಾನು ಜಾಸ್ತಿ, ಈ ಸಲ ಶೆಕೆ ಜಾಸ್ತಿ ಆಗಿದೆ. ಈ ಕಡೆ ಚಳಿ ಯಾವಾಗ್ಲೂ ಬೀಳಲ್ಲ, ಒಂದ್ ಸ್ವಲ್ಪ ಇರುತ್ತಷ್ಟೇ. ಶೆಕೆ ಜಾಸ್ತಿ, ಮಳೆನೂ ಜಾಸ್ತಿ. ಶೆಕೆ ಜಾಸ್ತಿ ಆದ್ರೆ ಮಾವಿನ ಹಣ್ಣು ಒಳ್ಳೆ ರುಚಿ ಇರುತ್ತದೆ. ಆದ್ರೆ ತಿನ್ನಕ್ಕೆ ಆಗಲ್ಲ ಶಾಮಣ್ಣ. ಓಹೋ ಹಾಗೆ, ಮಳೆ ಬಿದ್ದ ತಕ್ಷಣ ಮಾವಿನ ಹಣ್ಣು ತಿನ್ಬಾರದು ಅಂತಾರೆ. ಅಂದ್ರೆ ಮಾವಿನ ಹಣ್ಣೆಲ್ಲ ಖಾಲಿ ಆಗ್ಲಿ, ನಂತರ ಮಳೆ ಬರೋದು ಅಂತ. ಆದ್ರೂ ಕೂಡ ಮನುಷ್ಯರು ಯಾವಾಗ್ಲೂ ಆಶಾವಾದಿಯಾಗಿರ್ಬೇಕು. ಈಗ ಈ ಏನು ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಹವಾಮಾನ ಇಲಾಖೆ, ಅವರು ಹೇಳಿರುವ ಪ್ರಕಾರ June 4-5 ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಬಹುದು ಅಂತ. ಅದಾಗಿ ಮತ್ತೊಂದು 5-6 ದಿವಸದಲ್ಲಿ ನಮ್ಮ ಊರಿಗೂ ಕೂಡ ಮಳೆ ಬರಬಹುದು. ಅಷ್ಟರವರೆಗೆ ತಾಳ್ಮೆಯಿಂದ ಕಾಯಬೇಕು. ನೋಡು ರೂಪಕ್ಕ ಕೇಳಿದ ಶಾಮಣ್ಣನ ಮಾತು, ಸೆಕೆ ಇದ್ರೂ ತಾಳ್ಮೆಯನ್ನ ಇಟ್ಕೊಳ್ಬೇಕು, ಕಾಯಬೇಕು. ತಾಳಿದವನು ಬಾಳಿಯಾನು. ಅಲ್ಲಿ ಶಾಮಣ್ಣ, ಈ ನೀರಿನ ಅಭಾವ ಅಂತೂ ತುಂಬಾನೇ ಆಗ್ತಾ ಇದೆ. ಹೌದು, ಕುಡಿಯುವ ನೀರಿನ ಅಭಾವ ಆಗಬಹುದು, ಮತ್ತೆ ಈ ಬಾವಿಗಳೆಲ್ಲ ಬತ್ತಿ ಹೋಗಿದೆ. ಆದ್ರೂ ಕಾರು ತೊಳೆಯುವವರಿಗೆ ಏನು ಕಡಿಮೆ ಆಗ್ಲಿಲ್ಲ. ನೀನ್ ಕಾರ್ ತೊಳೆಯವರು ಅಂತ್ಯ, ನಾನು ಹೇಳ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ದೊಡ್ಡ ಪೈಪ್ ಇಟ್ಕೊಂಡು ಮನೆ ಅಂಗಳಕ್ಕೆಲ್ಲ ನೀರ್ ಹೊಡಿತಿರ್ತಾರೆ, ಧೂಳು ಹಾರಬಾರ್ದು ಅಂತ. ಅಂಗಡಿಯವರು ಸಹ ಮಂಜಕ್ಕ, ಹೌದು, ಮುಂದ್ಗಡೆ ರಸ್ತೆಗೆಲ್ಲ ಹಾಕ್ತಾ ಇರ್ತಾರೆ. ಒಂದೊಂದ್ಸತಿ ಹೊಟ್ಟೆ ಉರಿದ್ ಬಿಡ್ತದೆ ರೂಪಕ್ಕ. ಕೆಲವು ಕಡೆಗಳೆಲ್ಲ ಈ ಕೊಡ ಬಕೆಟ್ ಗಳನ್ನ ಹಿಡ್ಕೊಂಡು ಜನ ನೀರಿಗಾಗಿ ಪರದಾಡ್ತಿದ್ರೆ ಇಲ್ಲಿ ಒಂಥರ ಪೋಲ್ ಮಾಡ್ತಿದಾರಲ್ಲ ಅಂತ ಅನಿಸ್ತದೆ. ಮತ್ತೆ ಎಷ್ಟೋ ದೂರದಿಂದ ನೀರನ್ನ ಹೊತ್ಕೋ ಬರ್ತಾರೆ ಮಂಜಕ್ಕ. ಹೌದು. ರೂಪಕ್ಕ, ನಾನು ಯೋಚನೆ ಮಾಡುದು, ಸಮುದ್ರ ಏನೋ ಪಕ್ಕದಲ್ಲಿ ಇದೆ, ಸಮುದ್ರ ನೀರನ್ನೇ ಯಾಕೆ ಬಳಕೆ ಮಾಡಬಾರ್ದು ಅಂತ. ಬಳಕೆ ಮಾಡಬಹುದಲ್ಲ ಶಾಮಣ್ಣ, ಅಂದ್ರೆ ನೇರವಾಗಿ ಅದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಕೂಡ ಅದರ ಒಂದು ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಉಪ್ಪಿನ ಅಂಶವನ್ನೆಲ್ಲ ತೆಗೆದು ಸ್ವಲ್ಪ ಕುಡಿಯುವುದಕ್ಕಲ್ದಿದ್ರೂ ಕೂಡ ನಮ್ಮ ತರಕಾರಿಗಳಿಗೂ ಹೂವಿನ ಗಿಡಗಳಿಗೂ ಅಥವಾ ಆ ಬೇರೆ ಬಟ್ಟೆ ತೊಳಿಲಿಕ್ಕೂ ಉಪಯೋಗಿಸಬಹುದಲ್ಲ ಅಂತ. ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗ ನಡೆದಿದೆ ಅಲ್ಲ ಶಾಮಣ್ಣ. ನಡೀತಾ ಇದೆ, ಇನ್ನು ನಮ್ಮ ಊರಿಗೆ ಬರಬೇಕಾಗಿದೆ. ಹಂಗೆ ಅಂದ್ರೆ ಸಮುದ್ರದಲ್ಲಿ ನೀರು ಖಾಲಿ ಆಗುವುದು ಅಂತ ಇರುವುದಿಲ್ಲ ಸಾಮಾನ್ಯವಾಗಿ. ಹೌದು. ಮತ್ತೆ ನೀನ್ ಹೇಳಿದಲ್ಲ ಶಾಮಣ್ಣ, ಈಗ ಆಶಾವಾದಿ ಆಗಿರಬೇಕು ಅಂತ. ಹಂಗಾಗಿ ಈಗ ಜೂನ್ ಅಲ್ಲಿ ಬರುವಂತ ಮಳೆಯ ರಾಯನಿಗಾಗಿ ನಾವು ಕಾತರದಿಂದ ಕಾಯ್ದು ಮತ್ತೆ ಆಶಾವಾದಿಗಳಾಗಿ ಹೆಚ್ಚು ಮಳೆ ಬರಲಿ, ನೀರು ಸಂರಕ್ಷಣೆ ಜಾಸ್ತಿ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದೇ ದಾರಿ. ಈಗ ಸದ್ಯಕ್ಕಂತೂ ನಮ್ಮ ಕೈಯಲ್ಲಿ ಇಲ್ಲ, ಯಾಕಂದ್ರೆ ನಮ್ಮ ಕೈಯಲ್ಲಿ ಇರುವ ನೀರನ್ನ ಸಾಮಾನ್ಯವಾಗಿ ಹೇಳುವುದಿದೆ, ದುಡ್ಡಾಗ್ಲಿ ನೀರಾಗ್ಲಿ ಅಥವಾ ಯಾವುದೇ ಒಂದು ವಸ್ತು ಆಗ್ಲಿ ಸಂಪನ್ಮೂಲ ಆಗ್ಲಿ ಹಿತಮಿತವಾಗಿ ಬಳಕೆ ಮಾಡಬೇಕು ಅಂತ. ಅದು ಮುಖ್ಯ. ಒಂದು ಬಕೆಟ್ ನೀರು ಇದ್ರೆ ಅದರ ಅವಶ್ಯಕತೆ ಯಾವುದಕ್ಕೆ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಬಳಕೆ ಮಾಡಿ ಅಂತ. ಆದ್ರೆ ಶಾಮಣ್ಣ, ಈ ಬೇಸಿಗೆ ಧಗೆ ಅಂತಂದಾಗ ಗೊತ್ತಿಲ್ದಂಗೆನೆ ನಾವು ನೀರಿನ ಬಳಕೆಯನ್ನ ಜಾಸ್ತಿನೇ ಮಾಡ್ತಿರ್ತೀವಿ. ದಿನಕ್ಕೆ 2-3 ಸ್ನಾನ ಮಾಡ್ತೀವಿ ಸೆಕೆಗೆ. ಹಂಗಾಗಿ ಏನಾಗ್ತದೆ ಅಂದ್ರೆ ಎಷ್ಟು ನೀರನ್ನ ಸಂರಕ್ಷಣೆ ಮಾಡಿಕೊಂಡು ಕಡಿಮೆ ಬಿದ್ದಾಗ ಬಳಸೋಣ ಅಂದ್ರೆ ಅದು ಮತ್ತೆ ಖಾಲಿನೇ ಆಗ್ಬಿಟ್ಟು. ಸಾಧ್ಯವಾದಷ್ಟು ಮರುಬಳಕೆ ಮಾಡುವ ಪ್ರಯತ್ನವನ್ನು ಕೂಡ ಮಾಡಬೇಕು. ಅಂದ್ರೆ ಸ್ನಾನ ಮಾಡಿದ ನೀರನ್ನು ನೇರವಾಗಿ ಬಳಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ಬಟ್ಟೆ ತೊಳೆದ ನೀರನ್ನು ಅಥವಾ ನೆಲ ಒರೆಸಿದ ನೀರನ್ನು ಬೇರೆ ಗಿಡಗಳಿಗೆ ಹಾಕುವುದು ಅಥವಾ ಏನಾದ್ರೂ ಮಾಡಬಹುದು. ಆದ್ರೂ ಶಾಮಣ್ಣ, ಒಟ್ಟು ಅಂದ್ರೆ ಈ ಪರಿಸರ ಅನ್ನೋದು ಇವತ್ತು ನಮ್ಮ ಕೈಗೆ ಸಿಗದ ಹಾಗಾಗ್ಬಿಟ್ಟಿದೆ. ಅಂದ್ರೆ ಇದಕ್ಕೆ ಪರೋಕ್ಷವಾಗಿ ನಾವೇ ಕಾರಣರು. ಅಂದ್ರೆ ಮುಖ್ಯ ಕಾರಣ ಏನು ಅಂದ್ರೆ ನನ್ನೊಬ್ಬನಿಂದ ಏನಾಗ್ತದೆ ಅಂತ ಯೋಚನೆ ಮಾಡ್ತೀವಿ. ಹೌದು, ರಸ್ತೆಯಲ್ಲಿ ಹೋಗುವಾಗ ಆಗ್ಬಹುದು ಅಥವಾ ನಮ್ಮ ಮನೆಯ ಸುತ್ತಮುತ್ತಲ ಪರಿಸರ ಆಗ್ಬಹುದು, ನಾನು ಒಬ್ಬ ಮಾಡಿದ್ರೆ ಅಥವಾ ಮಾಡದಿದ್ರೆ ಏನಾಗ್ತದೆ ಅಂತ. ಎಲ್ಲರೂ ಸೇರ್ಬೇಕು, ಇದು ಸಾಮೂಹಿಕ ಜವಾಬ್ದಾರಿ. ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಇಂಥದೊಂದು ಒಳ್ಳೆಯ ಪರಿಣಾಮ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನೀನ್ ಹೇಳಿದಾಗೆ ಈ ವಿದ್ಯುತ್ತನ್ನು ಅಷ್ಟೇನೆ. ನಾವು ಮನೆಯಲ್ಲಿ ಈಗ ಸಾಕಷ್ಟು ಅನುಭವಿಸ್ತಾ ಇದ್ದೀವಿ, ಕಡಿತ, ವಿದ್ಯುತ್ ಶಕ್ತಿ ಕಡಿತ ಇದ್ದೇ ಇರ್ತದೆ. ಸೆಕೆನಲ್ಲಿ ಇರೋದು ಕಷ್ಟ. ಹಾಗಂತ ವಿದ್ಯುತ್ ಇದ್ದಾಗ ಮನೆ ಇಡೀ ಉರಿಸ್ತಾ ಇರ್ತೀವಿ ಅಲ್ವಾ. ಯಾವ ರೂಮಲ್ಲಿ ಬೇಕು ಅಲ್ಲಿ ಮಾತ್ರ ಇಟ್ಕೊಂಡು ಮಿಕ್ಕಿದ ರೂಮಲ್ಲಿ ಆಫ್ ಮಾಡಿಡೋದು ಅಂತ ಪ್ರವೃತ್ತಿ ನಾವು ಬೆಳೆಸ್ಕೊಳ್ಳೇ ಇಲ್ಲ. ಈಗ ಮೊದಲೆಲ್ಲ ವಿದ್ಯುತ್ ಬಲ್ಬ್ ಕಂಡುಹಿಡಿದಂತಹ ಸಂದರ್ಭದಲ್ಲಿ ಆಗ್ಬೋದು, ಈಗ ಇತ್ತೀಚೆಗೆ ಒಂದು 10 ಹಿಂದೆಯೂ ಕೂಡ ಬಲ್ಬ್ ಬಂದ ತಕ್ಷಣ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಂತ ಬರ್ತಾ ಇತ್ತು, ಕೆಂಪಾಗಿ ಉರಿತಾ ಇತ್ತಲ್ಲ. ಅದರಲ್ಲಿ ಬೆಳಕಿನ ಅಂಶ 10% ಇದ್ರೆ 90% ಅದನ್ನ ಹೀಟ್ ಮಾಡ್ತಾ ಇತ್ತು, ಬಿಸಿ ಮಾಡುವುದಕ್ಕೆ ಬಳಕೆ ಆಗ್ತಾ ಇತ್ತು ವಿದ್ಯುತ್. ಅದರ ನಂತರದಲ್ಲಿ CFL ಬಲ್ಬ್ಗಳು ಅಂತ ಬಂದವು, ಆಮೇಲೆ LED ಬಲ್ಬ್ಗಳು ಅಂತ ಬಂದವು. ಇವೆಲ್ಲ ಏನಾಗ್ತದೆ, 80-90% ಬೆಳಕನ್ನ ಕೊಟ್ಟು ಕೇವಲ 5-10% ಮಾತ್ರ ಹೀಟ್ ಆಗ್ತದೆ. ಹಾಗಾಗಿ ವಿದ್ಯುತ್ತಿನ ಬಳಕೆ ಕಡಿಮೆ ಬಳಕೆ ಮಾಡಿಕೊಂಡು ಹೆಚ್ಚು ಬೆಳಕನ್ನ ಕೊಡ್ತದೆ ಅಂತ. ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಬಲ್ಬ್ಗಳನ್ನ ಅಥವಾ ಬೆಳಕಿನ ವ್ಯವಸ್ಥೆಯನ್ನ ಕಡಿಮೆ ವಿದ್ಯುತ್ತಿನಲ್ಲಿ ಹೆಚ್ಚು ಬೆಳಕು ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು. ಈಗ ಸಾಧಾರಣವಾಗಿ ಶಾಮಣ್ಣ ಎಲ್ಲ ಕಡೆ LED ಬಲ್ಬ್ ಗಳನ್ನೇ ಬಳಸ್ತಾರೆ. ಆದ್ರೂ ಶಾಮಣ್ಣ, ನಾವು ಅಂದ್ರೆ ಯಾವುದು, ನೀನ್ ಈಗಾಗ್ಲೇ ಹೇಳಿದ ಹಾಗೆ ಹಿತವಾಗಿ ಮಿತವಾಗಿ ಬಳಸಿದಾಗ ನೀರಾದ್ರೂ ಉಳಿತದೆ, ವಿದ್ಯುತ್ ಆದ್ರೂ ಉಳಿತದೆ, ಯಾವುದೇ ಒಂದು ಸಂಪನ್ಮೂಲ. ಹೌದು, ಈಗ ಇಂಧನ ಉಳಿತಾಯದ ಬಗ್ಗೆ ನಾವು ಯೋಚನೆ ಮಾಡುವಾಗ ಹೇಳುವಂತಹದ್ದು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಅಂತ, ಯಾಕಂದ್ರೆ ಮತ್ತೆ ಮತ್ತೆ ಬಿಸಿ ಮಾಡುವಂತಹ ತಾಪತ್ರಯ ತಪ್ಪುತ್ತದೆ ಅಂತ. ಹಾಗೆಯೇ ಮನೆಯಲ್ಲಿಯೂ ಕೂಡ ಒಬ್ಬೊಬ್ರು ಒಂದೊಂದು ರೂಮಿನಲ್ಲಿ ಕೂತ್ಕೊಂಡು ಫ್ಯಾನ್ ಹಾಕೊಂಡು ಎ ಸಿ ಹಾಕೊಂಡು ಅಥವಾ ಲೈಟ್ ಹಾಕೊಂಡು ಓದುದು ಅಥವಾ ಏನೋ ಒಂದು ಚಟುವಟಿಕೆ ಮಾಡುವುದರ ಬದಲಿಗೆ ಸಾಧ್ಯವಾದಷ್ಟು ಹತ್ತಿರನೇ ಒಂದೇ ರೂಮ್ನಲ್ಲಿ ಇದ್ದುಕೊಂಡು ಒಬ್ರು ಓದಬಹುದು, ಒಬ್ರು ಚಿಕ್ಕದಾಗಿ ಟಿವಿಯನ್ನು ಕಾರ್ಯಕ್ರಮಗಳನ್ನ ಕೇಳಬಹುದು ನೋಡಬಹುದು, ಹೀಗೆ ವ್ಯವಸ್ಥೆ ಮಾಡ್ಕೋಬಹುದು ಅಂತ. ಹೌದು, ಅದ್ರ ಜೊತೆಗೆ ಈಗ ಇಂಧನ ಅಂದೆಯಲ್ಲ ನೀನು, ಇಂಧನ ಅಂದ ತಕ್ಷಣ ಈಗ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಕಾರು, ಎರಡೆರಡು ಮೂರು ಮೂರು ಟೂ ವೀಲರ್ಗಳು, ಹತ್ತಿರ ಇದ್ರೂ ಕೂಡ ನಾವು ಕಾಲ್ನಡಿಗೆಯಿಂದ ಹೋಗುವುದೇನೆ ಇಲ್ಲ, ಪೂರ್ತಿಯಾಗಿ ವಾಹನಗಳ ಮೇಲೆ ಅವಲಂಬಿಸಿಕೊಂಡಿದ್ದೀವಿ. ಇದು ಕೂಡ ಕಡಿಮೆ ಆಗ್ಬೇಕಲ್ಲ ರೂಪಕ. ಹೌದು ಮಂಜಕ್ಕ, ಈಗ ನಮ್ಗೆ ಎಲ್ಲದೂ ಫಾಸ್ಟ್ ಆಗಿ ಆಗ್ಬೇಕು, ಪಟ್ ಅಂತ ಆಗ್ಬಿಡ್ಬೇಕು. ಆ ಟೈಮಿಗೆ ನಾವು ಒಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಅಷ್ಟ್ರೊಳಗೆ ಹೋಗೇ ಬಿಡ್ಬೇಕು. ಹಾ, ಇಲ್ಲ ಅಂತಂದ್ರೆ ಏನೋ ನಮ್ಗೆ ಒತ್ತಡ ಶುರು ಆಗ್ಬಿಡ್ತದೆ. ಅಯ್ಯೋ ರೂಪಕ್ಕ, ಮೊದ್ಲೆಲ್ಲ ಮದುವೆಗೆ ಹೋದ್ರೆ ಒಂದು ಮನೆಯಿಂದ ಒಬ್ರು ಇಬ್ರು ಬರ್ತಾ ಇದ್ರು. ಹೌದು, ಇವಾಗ ಹಾಗಲ್ಲ. ಒಂದು ಮದುವೆ ಅಂದ್ರೆ ಒಂದು 150-200 ಕಾರುಗಳು ಬಂದು ನಿಲ್ತವೆ. ಆ ಕಾರಿನಲ್ಲಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಬಂದು ಬಿಡ್ತಾರೆ. ಹೌದು, ಅದರಿಂದ ಒಂದು ರೀತಿಯಲ್ಲಿ ಒಳ್ಳೇದು, ಯಾಕಂದ್ರೆ ಪ್ರತ್ಯೇಕವಾಗಿ ಕಾರಿನಲ್ಲಿ ಬರುವುದರ ಬದಲಿಗೆ ಅವ್ರ ನೆಂಟರುಗಳೆಲ್ಲ ಸೇರ್ಕೊಂಡು ಒಂದೇ ಜೊತೆ ಕಾರಿನಲ್ಲಿ ಬರಬಹುದು ಅಂತ ಹೇಳಿ. ಆದ್ರೆ ಶಮಣ್ಣ, ನಾವು ಅದೇನೆ ನಮ್ಮ ಮಕ್ಕಳಿಗೆ ಈಗ ನೋಡ್ರಿ, ಎಲ್ಲೂ ನಡೆದು ಹೋಗುವ ಅಭ್ಯಾಸನೇ ನಾವು ರೂಢಿ ಮಾಡಿಸ್ಲಿಲ್ಲ. ಹೌದು, ಶಾಲೆ ಬೇರೆ ಶುರು ಆಗ್ತಾ ಇದೆ. ಅವ್ರಿಗೇನಂದ್ರೆ ಒಂದ್ ಸ್ವಲ್ಪ ಆದ್ರೆ ಟ್ಯೂಷನ್ ಹೋಗ್ಬೇಕಾ, ತಗೋ ಟೂ ವೀಲರ್ ತಗೊಂಡು ಪಟ್ಟನೆ ಹೋಗಿ ಬಂದ್ಬಿಡು. ಈಗ ರೂಪಕ್ಕ ಹೇಳ್ದಂಗೆ ಅಂದ್ರೆ ಹಂಗಾಗಿ ಮಕ್ಕಳಲ್ಲಿ ದೈಹಿಕ ಶ್ರಮನೂ ಕಡಿಮೆ ಆಗ್ತಾ ಇದೆ. ಎಲ್ಲಕ್ಕೂ ಗಾಡಿ ಮೇಲೆ ಅವಲಂಬಿಸ್ಕೊಳ್ಳೋದು, ಇಂಧನ ವ್ಯಯ, ದೈಹಿಕವಾಗಿ ಅವ್ರಿಗೆ ಎಕ್ಸಸೈಸ್ ಇಲ್ಲ, ಇದೆಲ್ಲವೂ ಕೂಡ ಮತ್ತೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನೊಂದಂದ್ರೆ ಮಂಜಕ್ಕ, ಈ ನಾವು ಗಾಡಿ ತಗೊಂಡು ಓಡಾಡ್ತೀವಲ್ಲ, ಅವಾಗ ಎಷ್ಟು ನಾವು ಹುಷಾರಾಗಿರ್ಬೇಕು ಅಲ್ವಾ, ಇದು ಒಂದು ಮುಖ್ಯ. ಹೌದು ಹೌದು, ಈಗ ನಾವು ಒಂದು ಕಾರ್ ಮೇಲೆ ಒಳಗಡೆ ಕೂತ್ವಿ ಅಂತಂದ್ರೆ ಫಾಸ್ಟ್ ಆಗಿ ಎ ಸಿ ಹಾಕೊಂಡು ಹೋಗ್ಬಿಡ್ತೇವೆ, ಆದ್ರೆ ಒಳಗಡೆ ಕೂತ ಮೇಲೆ ನಮಗೊಂದು ಜವಾಬ್ದಾರಿ ಬಂದಿರ್ತದೆ. ನಮ್ಮ ಜೀವದ ಜೊತೆ ಬೇರೆಯವ್ರ ಜೀವನೂ ಇರುತ್ತಲ್ವಾ. ಹಂಗಾಗಿ ನಾವು ವಾಹನ ಚಲಾಯಿಸಬೇಕಾದ್ರೆ ಆದಷ್ಟು ಸುರಕ್ಷಿತವಾಗಿ ಮಾಡಬೇಕು. ವಿಶೇಷವಾಗಿ ಬೆಳಗಿನ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು, ಅಂದ್ರೆ ಸಾಮಾನ್ಯವಾಗಿ ಮೂರು ಸಂಧಿ ಅಂತ ಹೇಳ್ತೀವಿ, ಸಂಧಿ ಕಾಲ ಅಂತ ಅಂದ್ರೆ ಹಗಲು ಮತ್ತು ರಾತ್ರಿ, ಅದರ ನಡುವಲ್ಲಿ ಇರುವಂತದ್ದು ಸಾಯಂಕಾಲ. ಈ ಸಂದರ್ಭದಲ್ಲಿ ರಸ್ತೆ ಅಷ್ಟು ಸರಿಯಾಗಿ ಕಾಣುವುದಿಲ್ಲ, ಹೆಡ್ಲೈಟ್ ಹಾಕುವಷ್ಟು ಕತ್ಲೆ ಆಗಿರುವುದಿಲ್ಲ. ಈ ಸಂದರ್ಭದಲ್ಲಿ ಜನರು ಆ ಕಡೆ ಈ ಕಡೆ ನಡೆದಾಡ್ಕೊಂಡು ಹೋಗ್ತಾ ಇರ್ತಾರೆ, ಜಾನುವಾರುಗಳು ಕೂಡ ಹೋಗ್ತಾ ಇರಬಹುದು. ಇಂತಹ ಸಂದರ್ಭದಲ್ಲಿ ಅವಘಡಗಳು ಅಥವಾ ಆಕ್ಸಿಡೆಂಟ್ ಆಗುವಂತಹದ್ದು ಜಾಸ್ತಿ ಅಂತ ತುಂಬಾ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದ್ರ ಜೊತೆಗೆ ಹೆಲ್ಮೆಟ್ ಹಾಕೊಳ್ಳೋದು ಕೂಡ ಒಂದು ಕಡ್ಡಾಯ ಆಗ್ಬೇಕಲ್ಲ ಶಮಣ್ಣ. ಅದನ್ನ ಸಾಕಷ್ಟು ಸತಿ ಹೇಳಿನೂ ಆಗಿರುತ್ತದೆ, ನಿಮ್ಮ ತಲೆಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಪದೇ ಪದೇ ಎಚ್ಚರಿಸಿದ್ರೂ ಕೂಡ ಜನ ಅದನ್ನ ಪಾಲಿಸ್ತಾ ಇಲ್ಲ. ನಿಮ್ಮ ತಲೆಯ ಜವಾಬ್ದಾರಿ ನಿಮ್ಗೆ. ಆದ್ರೆ ರೂಪಕ್ಕ, ನೀನ್ ಗಮನಿಸಿದ್ಯಾ, ಶಾಮಣ್ಣ ಮನೆಯಿಂದ ಗಾಡಿ ತೆಗಿತಿದ್ದ ಹಾಗೆ ಫಸ್ಟ್ ತಲೆಗೆ ಶಿರಸ್ತ್ರಾಣವನ್ನ ಧರಿಸಿರ್ತಾರೆ. ಅಂದ್ರೆ ಕೀ ಹಾಕಬೇಕಿದ್ರೆ ಮೊದಲು ಹೆಲ್ಮೆಟ್ ಹಾಕಿರ್ಬೇಕು. ಮತ್ತೆ ಮಂಜಕ್ಕ, ಆ ಗಾಡಿ ಮೇಲೆ ಯಾವಾಗ್ಲೂ ಹೆಲ್ಮೆಟ್ ಇದ್ದೇ ಇರತ್ತೆ. ಅಂದ್ರೆ ಇದು ಶಾಮಣ್ಣ ಒಬ್ಬರೇ ಮಾಡಿದ್ರೆ ಸಾಲದು, ಎಲ್ಲ ಜನನು ಇದನ್ನ ಪಾಲಿಸ್ಕೊಂಡ್ರೆ ಸಾಕಷ್ಟು ಅಪಘಾತಗಳನ್ನ ತಡಿಬಹುದು, ಜೊತೆಗೆ ತಲೆಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಆಮೇಲೆ ಮಂಜಕ್ಕ, ನಾಡಿದ್ದು 30-31 ತಾರೀಕೇನು ನೋಟ್ ಬೇಕು ಅಂದ್ರೆ ಅದೇ 31 ಮೇಗೆ. ಹೌದು, ತಂಬಾಕುವನ್ನ ನಾವು ಬಳಸಬಾರದು, ನಿಷೇಧದ ದಿನ ಅಂತ. ಆದ್ರೆ ಶಮಣ, ನೀನಂತೂ ರೈತಾಪಿ ಮನುಷ್ಯ, ತಂಬಾಕನ್ನ ಒಂದು ಬೆಳೆಯನ್ನಾಗಿ ಬೆಳಿತೀರಿ. ಈಗೆಲ್ಲ ಬೆಳೆದು ಬಿಟ್ಬಿಟ್ಟಿದ್ದೀರ. ಇನ್ನೊಬ್ಬರಿಗೆ ಹಾನಿ ಆಗುವಂತಹ ವಸ್ತುವನ್ನ ನಾನು ಬೆಳೆದು ನಾನು ಲಾಭ ಮಾಡಬೇಕಾದ ಅಗತ್ಯ ನನಗಿಲ್ಲ, ಹಾಗಾಗಿ ತಂಬಾಕು ಬೇಡ ಅಂತ ಮಾಡಿದ್ದೀನಿ. ಆದ್ರೆ ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಮೊದ್ಲೆಲ್ಲ ಬೆಳೀತಾ ಇದ್ರು, ಈಗಲೂ ಕೂಡ ಅದಕ್ಕೆ ತುಂಬಾ ನಿಬಂಧನೆಗಳು ಇವೆ. ಈ ತಂಬಾಕು ಅಂದ ತಕ್ಷಣನೇ ಜ್ಞಾಪಕಕ್ಕೆ ಬಂತು ಶಮಣ, ಬರೀ ತಂಬಾಕು ಮಾತ್ರ ಅಲ್ಲ, ಅದರಿಂದ ಸಿದ್ಧಪಡಿಸುವಂತ ಬೇರೆ ಬೇರೆ ಉತ್ಪನ್ನಗಳು ಕೂಡ ನಮ್ಮ ಜೀವಕ್ಕೆ ಹಾನಿಕಾರಕ. ಹೌದು, ಅದು ಸಿಗರೇಟ್ ಆಗಬಹುದು, ಬೀಡಿಗಳು ಆಗಬಹುದು, ಪಾನ್ ಮಸಾಲಾ. ಹಾ, ತಂಬಾಕು ಜಗಿತಾರೆ ನೋಡಿದ್ಯಾ, ಈ ಉತ್ತರ ಕರ್ನಾಟಕ ಭಾಗದಲ್ಲಂತೂ ತುಂಬಾನೇ ಇದೆ. ಅದು ಕೈಯಲ್ಲಿ ತಂಬಾಕನ್ನ ಉಜ್ಜಿ ಉಜ್ಜಿ ಈ ಕ್ಯಾನ್ಸರ್ ಬರುತ್ತೆ, ತುಂಬಾನೇ ಸಾಧ್ಯತೆ ಇದೆ. ಎಷ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಎಷ್ಟು ಭಯಾನಕವಾಗಿ ಕಾಣಿಸ್ತಾರೆ, ಆದ್ರೂ ಜನ ಸಿಗರೇಟ್ ಪ್ಯಾಕೆಟಿನ ಮೇಲೆ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದ್ರೆ, ಜೊತೆಗೆ ಕ್ಯಾನ್ಸರ್ ಪೀಡಿತ ಒಂದು ವ್ಯಕ್ತಿಯ ಚಿತ್ರವನ್ನು ಕೂಡ ಹಾಕಿರ್ತಾರೆ. ಅದನ್ನು ನೋಡಿ ಆದ್ರೂ ನೀವು ತಂಬಾಕು ಸೇವುವುದನ್ನ ನಿಲ್ಲಿಸಿ ಅಂತ ಒಂದು ಅದರ ಸಂದೇಶ ಅದು. ಆದ್ರೆ ಎಷ್ಟೋ ಸಾರಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ ಕೆಳಗಡೆ ವಾಹನ ತಗೊಂಡು ನಿಲ್ಲಿಸ್ತೀವಿ. ಹಾಗೆ ಈ ಎಲ್ಲ ಕಾನೂನುಗಳನ್ನ ಮೀರಿ ನಮ್ಮ ವ್ಯವಹಾರ ಇರ್ತದೆ ಎಷ್ಟೋ ಸರಿ ಅಂತ. ಅಲ್ಲ ಶಮಣ, ಈ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಅಲ್ಲೂ ಅಷ್ಟೇ ಅಲ್ವಾ, ಆ ನಾಯಕ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಹೊಗೆ ಬಿಡ್ತಿರ್ತಾನೆ, ಕೆಳಗಡೆಗೆ ತೋರಿಸ್ತಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಅಂದ್ರೆ ಆ ಸೀರಿಯಲ್ ನ ಪ್ರಸಾರ ಮಾಡುವಂತವರಾದ್ರೂ ಜಾಗ್ರತೆ ವಹಿಸ್ತಾರೆ. ಆದ್ರೆ ಜನ ಇನ್ನೂ ತುಂಬಾ ಎಚ್ಚೆತ್ತುಕೊಳ್ಬೇಕು. ಮತ್ತೆ ಶಮಣ, ಇನ್ನೊಂದೇನೋ ಕೇಳಿದ್ದೆ ನಾನು, ಈ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳಿ ಇರ್ತಾರಲ್ಲ, ಅವರಿಗೂ ಕೂಡ ತುಂಬಾನೇ ಇದು ಆರೋಗ್ಯ. ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ ನಿಲ್ದಾಣ ಆಗ್ಬೋದು, ರೈಲು ನಿಲ್ದಾಣ ಆಗ್ಬೋದು, ಇಂತಹ ಸ್ಥಳಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಸ್ಮೋಕಿಂಗ್ ಮಾಡಿದ್ರೆ ಅದು ಉಳಿದವರಿಗೂ ಕೂಡ ಹರಡುತ್ತದೆ, ಅವರಿಗೂ ಕೂಡ ದುಷ್ಪರಿಣಾಮ ಉಂಟಾಗ್ತದೆ ಅಂತ ಹೇಳಿ. ಈ ಒಂದು ಪೌರ ಪ್ರಜ್ಞೆ ಅಂತ ಹೇಳ್ಬಹುದು ಅಥವಾ ಪರಿಸರ ಪ್ರಜ್ಞೆ ಅನ್ಬಹುದು ನಮ್ಮಲ್ಲಿ ಬರಬೇಕು. ಮೊದಲು ಸೇದುವುದೇ ತಪ್ಪು, ಮತ್ತೆ ನಾವು ಸೇದುವುದರಿಂದ ಇನ್ನೊಬ್ಬರ ಆರೋಗ್ಯಕ್ಕೆ ಯಾಕೆ ಹಾನಿ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಬೆಳೆದು ಬರ್ಬೇಕಲ್ಲ ರೂಪಕ. ಹೌದು ಮಂಜಕ್ಕ, ಎಲ್ರಿಗೂ ಸ್ವಯಂ ಪ್ರಜ್ಞೆ ಒಂದು ಬಂದ್ಬಿಟ್ರೆ ಮುಕ್ಕಾಲ್ ಭಾಗ ಅದನ್ನ ತಡೆ ಹಿಡಿದಾಗೆ ನಾವು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ ಹಾಳಾಗುವುದಕ್ಕೂ ಸುತ್ತಮುತ್ತಲಿನ ಜನರ ಆರೋಗ್ಯವನ್ನು ಕೂಡ ಹಾಳು ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ. ಅದಕ್ಕಂತೇನೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಈ ತಂಬಾಕಿನ ದುಷ್ಪರಿಣಾಮಗಳು ಏನೇನು ಆಗ್ತಾ ಇದೆ, ಇದರಿಂದ ದೂರ ಹೇಗಿರಬೇಕು ಅಂತ, ಈ ನಿಟ್ಟಿನಲ್ಲಿ ನಮ್ಮ ಯುವ ಮಿತ್ರರು ಕೂಡ ಎಚ್ಚರಿಕೆ ವಹಿಸಬೇಕು ಶಾಮಣ್ಣ. ಈಗ ಈ ಗುಟ್ಕಾ ಅಂತವನ್ನೆಲ್ಲ ಅವರು ಬಳಸೋದು ಜಾಸ್ತಿ ಆಗ್ತಾ ಇದೆ. ಅದು ಬಳಸ್ತಾರೆ, ಜೊತೆಗೆ ಅದನ್ನ ಪ್ಯಾಕೆಟ್ ಇರುತ್ತೆ ಅಲ್ಲೇ ಎಸಿತಾರೆ, ಮತ್ತೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಅದನ್ನೇ ತಗೋತಾರೆ. ಅದರಲ್ಲಿ ಏನು ಒಂದು ಟೇಸ್ಟ್ ಇರುವುದಿಲ್ಲ, ಒಂದು ಸುವಾಸನೆ ಇರುವುದಿಲ್ಲ, ಏನು ಇರುವುದಿಲ್ಲ. ಅದು ಯಾಕೆ ಅಷ್ಟೊಂದು ಇಷ್ಟ ಹಾಗೆ ರೂಪಕ? ಇಂಗ್ಲಿಷ್ ನಲ್ಲಿ ಒಂದು ಶಬ್ದ ಇದೆ ಹ್ಯಾಬಿಟ್ ಅಂತ. ಅದು ಹೇಗೆ ಅಂದ್ರೆ, ಇಫ್ ಯು ರಿಮೂವ್ ಎಚ್ ಎ ಬಿಟ್ ರಿಮೈನ್ಸ್, ಇಫ್ ಯು ರಿಮೂವ್ ಎ ಬಿಟ್ ರಿಮೈನ್ಸ್, ಇಫ್ ಯು ರಿಮೂವ್ ಬಿ ಇಟ್ ರಿಮೈನ್ಸ್ ಅಂತ. ಹ್ಯಾಬಿಟ್ ಅಂದ್ರೆ ಹಾಗೆ ಅಂತ. ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ, ಅದು ಕೆಟ್ಟ ಚಟಗಳು ಇದೆಯಲ್ಲ ಅದು ಅಂತೂ ಹೋಗೋದೇ ಇಲ್ಲ. ಮತ್ತೆ ಬೇಗ ಕಲ್ತ್ಕೊಂಡ್ ಬಿಡ್ತಾರೆ, ಅದರಲ್ಲೂ ಒಂದು ಸ್ಪರ್ಧೆ, ಅವ್ರು ಸೇರ್ತಾರೆ ನಾವ್ಯಾಕ್ ಸೇರ್ಬಾರದು ಅನ್ನೋ ತರ. ಮತ್ತೆ ಶಮಣ ಹೇಳಲಿಕ್ಕೆ ಮುಜುಗರ ಅನಿಸ್ತದೆ, ಹೆಂಗಸರೇನ್ ಕಮ್ಮಿ ಇಲ್ಲ, ಈಗ ಅವರು ಕೂಡ ಸಾಕಷ್ಟು. ಹೌದು, ಅವರು ಅಕಸ್ಮಾತ್ ಗರ್ಭಿಣಿಯಾಗಿದ್ರೆ ಹುಟ್ಟುವಂತ ಮಗು ಮೇಲೆ ದುಷ್ಪರಿಣಾಮ ಆಗ್ತದೆ, ಅವಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ. ಅಂದ್ರೆ ಯಾವುದು ನಾವು ಅನುಕರಣೆ ಮಾಡಬೇಕು, ಆದ್ರೆ ಅಂಧಾನುಕರಣೆ ಆಗ್ಬಾರ್ದು ಅಂತ. ಆಮೇಲೆ ಅವಾಗ ಏನೋ ಮಾತಾಡ್ತಾ ಮಾತಾಡ್ತಾ ಪರಿಸರ ಪರಿಸರ ಅಂತ ಹೇಳ್ತಿದ್ದೆ, ಪರಿಸರ ನಾವೇ ಅಲ್ವಾ ಹಾಳು ಮಾಡ್ತಾ ಇರೋದು ಶಮಣ. ಜೂನ್ 5 ಬರ್ತಾ ಇದೆ ಅಂತ. ಜೂನ್ 5 ವಿಶ್ವ ಪರಿಸರ ದಿನ ಅಲ್ವಾ ಶಮಣ? ಪ್ರತಿ ಸತಿ ನಾವೇನ್ ಮಾಡ್ತೀವಿ ವಿಶ್ವ ಪರಿಸರ ದಿನ ಅಂದ್ರೆ ಒಂದು ಪ್ರಬಂಧ, ಹೋದ ವರ್ಷದ ಗುಂಡಿಯಲ್ಲಿ ಈ ವರ್ಷ ಪುನಃ ಗಿಡ ನೆಡ್ತೀವಿ. ಅಲ್ಲ, ಆ ಗುಂಡಿನಲ್ಲಿ ಗಿಡ ನೆಟ್ಟು ಮರ್ತು ಬಿಟ್ಟಿರ್ತೀವಿ, ಆಮೇಲೆ ಗಿಡ ಬೆಳೀತೋ ಇಲ್ಲೋ ಗೊತ್ತಿಲ್ಲ, ಮುಂದಿನ ವರ್ಷ ಜೂನ್ ಬಂದಾಗ ನೆನಪಾಗುತ್ತೆ. ಮತ್ತೆ ಈ ನಿಟ್ಟಿನಲ್ಲಿ ಶಾಮಣ್ಣ, ಮಕ್ಕಳಿಗೆ ಒಂದು ಅಲಾರ್ಮಿಂಗ್ ಅಂತ ಒಂದು ಪ್ರಬಂಧ ಸ್ಪರ್ಧೆನೋ ರಸಪ್ರಶ್ನೆನೋ ಇಡ್ತಾರೆ. ಆ ಮಕ್ಕಳು 5 ದಿನ ವಿಶೇಷವಾಗಿ ಸಿದ್ಧ ಮಾಡ್ಕೊಂಡು ಹೋಗ್ತಾರೆ, 6 ಏನು ಮತ್ತೆ ಅದೇ ಪುರಾಣ, ಹಂಗಾಗಬಾರ್ದು. ಹೌದು, ಗಿಡವನ್ನು ನೆಡುವುದು ಎಷ್ಟು ಮುಖ್ಯವೋ ಅದನ್ನ ಬೆಳೆಸುವಂತಹದ್ದು ಮತ್ತೆ ಅದನ್ನ ಕಾಪಾಡುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗ್ತದೆ ಅಂತ. ಹೌದು ರೂಪಕ, ಕೆಲವು ಶಾಲೆಯಲ್ಲಿ ಮಕ್ಕಳಿಗೆ ಈ ಕೆಲಸ ವಹಿಸ್ಬಿಟ್ಟಿರ್ತಾರಂತೆ. ಅಂದ್ರೆ ಒಂದು ಗಿಡ ನೆಟ್ಟ ಮೇಲೆ ಆ ಗಿಡ ಬೆಳೆಸುವುದು ಅವ್ರದ್ದು ಜವಾಬ್ದಾರಿ. ಹೌದು, ಜೊತೆಗೆ ಈ ಮರ ಅಥವಾ ಈ ಗಿಡ ನಿನ್ನ ಹೆಸರಲ್ಲಿ. ಅಲ್ಲ, ಅವಾಗ ಮಕ್ಕಳು ಒಂದ್ ಸ್ವಲ್ಪ ಚುರುಕಾಗಿರ್ತಾರೆ, ಪರಿಸರ ಪ್ರಜ್ಞೆ ಬೆಳೀತದೆ, ಆಮೇಲೆ ಹಚ್ಚಿರುವಂತ ಗಿಡಗಳು ಬೆಳೀತವೆ, ಇದೆಲ್ಲಾನು ವಿಷಯ ಇದೆ. ಮತ್ತೆ ಇಷ್ಟು ಖುಷಿ ಆಗತ್ತಲ್ಲ, ತಾವ್ ನೆಟ್ಟ ಗಿಡ ಬೆಳೆದು ಹಣ್ಣು ಕೊಡುತ್ತೆ ಅಂತಂದ್ರೆ. ರೂಪಕ, ನಾವೆಲ್ಲ ಹೈಸ್ಕೂಲಿಗೆ ಹೋಗುವ ಸಂದರ್ಭದಲ್ಲಿ ಒಂದು 10-20 ಗಿಡಗಳನ್ನ ನೆಟ್ಟಿದ್ವಿ. ಅದಕ್ಕೆ ಒಂದು 1 ದೂರದಿಂದ ಬಾವಿಯಿಂದ ನೀರು ಸೇದಿ ತಗೊಂಬರ್ಬೇಕು. ಮಕ್ಕಳೆಲ್ಲ ಉದ್ದಕ್ಕೆ ಕ್ಯೂ ನಿಂತ್ಕೊಳ್ಳೋದು ಸಾಲಲ್ಲಿ, ಈ ಕೊಡದಲ್ಲಿ ನೀರನ್ನ ತುಂಬಿ ಅಂದ್ರೆ ಬಾವಿಯಿಂದ ಸೇದಿ ಒಬ್ಬರಿಂದ ಒಬ್ರು ಕೈಯಿಂದ ಪಾಸ್ ಮಾಡ್ತಾ ಹೋಗೋದು, ತಗೊಂಡೋಗಿ ಆ ಮರಕ್ಕೆ ಗಿಡಕ್ಕೆ ಹಾಕ್ಬೇಕು ಅಂತ. ಒಂದು ಗಂಟೆ ಆ ಒಂದು ಮಜವೇ ಬೇರೆ. ಹೌದು, ಆದ್ರೂ ಶ್ರಮಣ ನಮ್ಮ ಬಾಲ್ಯದ ದಿನಗಳೇ ಬೇರೆ ಅಲ್ಲ. ಅವಾಗ ಏನು ಆಟಗಳು, ಏನಿದು ಒಂಥರ ಸ್ವಾತಂತ್ರ್ಯದಿಂದ ನಾವು ಆಟ ಆಡ್ತಿದ್ವಿ. ಇವತ್ತು ಪಾಪ ಮಕ್ಕಳಿಗೆ ಬರೀ ಓದು ಅಭ್ಯಾಸ ಅದೇ, ಆಟ ಅಂದ್ರೆ ಅದೇ ಮೊಬೈಲ್ ಅಲ್ಲಿ ಆಟ ಆಡೋದು, ಕಂಪ್ಯೂಟರ್ ಅಲ್ಲಿ ಆಟ ಆಡೋದು, ವಿಡಿಯೋ ಗೇಮ್. ಅದು ಒಂದು ಆಟ ಒತ್ತಡದಿಂದ ಕೂಡಿರುತ್ತೆ ಮಂಜಕ್ಕ. ಏನಂತಂದ್ರೆ ಆ ಗೇಮ್ ಅಲ್ಲಿ ಇಷ್ಟು ಪಾಯಿಂಟ್ ಮಾಡ್ಬೇಕು ನಾವು, ಅದರಲ್ಲಿ ಮಾಡದೇ ಇದ್ರೆ ಏನೋ ಒಂದು ಹೋದ್ರೆ ಊಟ ತಿಂಡಿ ಎಲ್ಲವನ್ನು ಕೂಡ ಮಾಡ್ತಾರೆ ಅಂತ ಅಲ್ಲ. ಆ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸೋದು ಬೇಡ ರೂಪಕ್ಕ. ನೀನು ಅಲ್ಲಲ್ಲಿ ಹೋಗ್ತಿರ್ತೀಯ ಅಂತ ಮಕ್ಕಳಿಗೆ ಒಂದ್ ಸ್ವಲ್ಪ ಬಯಲಲ್ಲಿ ಆಟ ಆಡೋದು, ಏನಾದ್ರೂ ಕಸರತ್ತು ಮಾಡೋದು, ಒಂದು ನೈಸರ್ಗಿಕ ಕ್ರೀಡೆ ಚಟುವಟಿಕೆಗಳಲ್ಲಿ ತೊಡಗಿಸೋ ಹಾಗೆ ನೀನು ನಾನು ಅಲ್ಲಲ್ಲಿ ಹೋಗ್ತಿರ್ತೀವಲ್ಲ, ಕಂಡಾಗ ಒಂದ್ಸತಿ ಹೇಳೋಣ ರಾಮಣ್ಣ ಅಂತೂ ಈ ಕೆಲಸ ಯಾವಾಗೂ ಮಾಡ್ತಿರ್ತಾನೆ, ನಾವು ಮಾಡೋಣ. ರೂಪಕ್ಕೆ ಹೋದ್ ಸರಿ ಅದೇನೋ ಬಚ್ಚಂಗೆ ಕಲ್ಲಂಗಡಿ ತಗೊಂಡ್ಬಂದಿದ್ಲು, ಅದೇನ್ ರುಚಿ ಇತ್ತು ಗೊತ್ತಾ? ಇರ್ಲಿಲ್ಲ ಕಾಣ್ತದೆ. ನನ್ನನ್ನು ಬಿಟ್ಟು ಕಲ್ಲಂಗಡಿ ತಿಂದಿದ್ದೀರಲ್ಲ, ಈ ಸತಿ ರೂಪಕ್ಕ ಒಳ್ಳೆ ಮಾವಿನ ಹಣ್ಣು ತಂದಿದ್ದಾಳೆ. ಒಳ್ಳೆ ಇಲ್ಲಿ ಈ ಕಡೆ ಲೋಕಲ್ ಮಾವಿನ ಹಣ್ಣು ಮಂಜಕ್ಕ, ಕರೀಷಡ್ ಅಂತಾರಲ್ಲ, ಅದು ತಂದಿದ್ದೇನೆ, ಕಟ್ ಮಾಡಿ ಕೊಡ್ತೇನೆ. ಸರಿ, ಎಲ್ರು ತಿನ್ನೋಣ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ರೂಪಾಗೌಡ. ಈಗ ಕೃಷಿ ಮಾಹಿತಿ ಕೇಳೋಣ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300 ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು. ಕರಿಮೆಣಸಿನ ನಂತರ ಮಾರಾಟವಾಗುವಂತಹ ಎರಡನೆಯ ಪ್ರಮುಖ ಮಸಾಲೆ ಪದಾರ್ಥವಾಗಿದೆ. ಕಾಂಡದ ಒಣಗಿದ ತೊಗಟೆ, ಕ್ವಿಲ್ಸ್, ಕ್ವಿಲಿಂಗ್ಸ್, ಚಿಪ್ಸ್, ಎಲೆಗಳು ಮತ್ತು ಮೊಗ್ಗು ದಾಲ್ಚೀನಿ ಮರದ ಪ್ರಮುಖ ವಾಣಿಜ್ಯ ಭಾಗಗಳು. ಎಲೆ ಮತ್ತು ತೊಗಟೆಯನ್ನು ವಿವಿಧ ಬಗೆಯ ಸುಗಂಧ ದ್ರವ್ಯ ಎಣ್ಣೆಗಳನ್ನು ತೆಗೆಯುವುದಕ್ಕೆ ಬಳಸಲಾಗುತ್ತದೆ. ಇತ್ತೀಚೆಗೆ ಮಿಡಿ ಕಾಯಿ ಅಥವಾ ಮೊಗ್ಗುಗಳನ್ನು ಮಸಾಲೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವುದರಿಂದ ಬಹಳಷ್ಟು ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೆ ಪ್ರಮುಖ ಉತ್ಪನ್ನವಾಗಿ ಇದನ್ನು ಬಳಕೆ ಮಾಡಲಾಗುತ್ತದೆ. ತೊಗಟೆಯು ಚೇತೋಹಾರಿ ಸುಗಂಧ ಮತ್ತು ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುವುದರಿಂದ ಇದನ್ನು ಪಾಕಶಾಲೆಯ ವಿವಿಧ ಬಗೆಯ ಉತ್ಪನ್ನಗಳಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸಲಾಗುತ್ತದೆ. ತೊಗಟೆಯನ್ನು ಆಹಾರಗಳಲ್ಲಿ ಸುವಾಸನೆಯ ಪದಾರ್ಥವಾಗಿ, ಔಷಧಿ ಮತ್ತು ಸುಗಂಧ ದ್ರವ್ಯಗಳಲ್ಲಿಯೂ ಕೂಡ ಹೆಚ್ಚಾಗಿ ಬಳಸಲಾಗುತ್ತದೆ. ದಾಲ್ಚೀನಿಯನ್ನು ಕೇಕ್, ಬಿಸ್ಕೆಟ್, ಸಿಹಿ ತಿಂಡಿಗಳು, ಆಹಾರ ಸಂರಕ್ಷಣೆ ಪದಾರ್ಥವಾಗಿ ಮತ್ತು ಸಾಬೂನು ಉದ್ಯಮಗಳಲ್ಲೂ ಕೂಡ ಬಳಸಲಾಗ್ತಾ ಇದ್ದು, ಹಣ್ಣುಗಳಿಂದ ಪಡೆದಿರುವಂತಹ ಕೊಬ್ಬನ್ನು ಮೇಣದ ಬತ್ತಿಗಳಿಗೆ ಬಳಸಲಾಗ್ತಾ ಇತ್ತು. ತೊಗಟೆಯನ್ನು ಕ್ವಿಲ್ಗಳ ರೂಪದಲ್ಲಿ ರಫ್ತು ಮಾಡಲಾಗ್ತಾ ಇದ್ದು, ಇದನ್ನು ಮಸಾಲೆಯಾಗಿ ಬಳಸುವುದೇ ಅಲ್ಲದೆ ಕೇಕ್, ಸಿಹಿ ತಿಂಡಿಗಳನ್ನು, ಧೂಪ ದ್ರವ್ಯ, ದಂತವೈದ್ಯ ಹಾಗೂ ಸುಗಂಧ ದ್ರವ್ಯಗಳಲ್ಲಿ ಹೆಚ್ಚಾಗಿ ಉಪಯೋಗವಾಗುತ್ತದೆ. ತೊಗಟೆಯ ಎಣ್ಣೆಯನ್ನು ಸುವಾಸನೆ, ಮಿಠಾಯಿ, ಔಷಧಿಗಳಲ್ಲಿ ಬಳಸಲಾಗ್ತಾ ಇದ್ದು, ಮೆಕ್ಸಿಕೋದಲ್ಲಿ ಕಾಫಿಯ ಪರಿಮಳವನ್ನು ಹೆಚ್ಚಿಸುವುದಕ್ಕೆ ಇದನ್ನು ಬಳಸಲಾಗ್ತದೆ. ಎಲೆಯ ಎಣ್ಣೆಯನ್ನು ಸಾಬೂನು, ಟೂತ್ಪೇಸ್ಟ್, ಹೇರ್ ಆಯಿಲ್ ಮತ್ತು ಅಗ್ಗದ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ದಾಲ್ಚೀನಿ ತೊಗಟೆಯು ಸಂಕೋಚರ, ಉತ್ತೇಜಕ ಮತ್ತು ನಂಜು ನಿರೋಧಕ ಗುಣಗಳನ್ನು ಹೊಂದಿರುವುದರಿಂದ ಇದನ್ನು ವಿವಿಧ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಉಪಯೋಗಿಸಲಾಗುತ್ತದೆ. ದಾಲ್ಚೀನಿ ಎಲೆಯ ತೈಲ ಅಥವಾ ಎಣ್ಣೆಯು ಪ್ರಬಲವಾದಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ನಿರೋಧಕ ಗುಣವನ್ನು ಹೊಂದಿದ್ದು ಗರ್ಭಾಶಯದ ಉತ್ತೇಜಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ತೈಲವನ್ನು ವಾಂತಿ ನಿಯಂತ್ರಿಸುವುದಕ್ಕೆ, ವಾಯು ನಿರ್ವಹಣೆಗಾಗಿ, ಗರ್ಭಾಶಯದ ಅತಿಸಾರ ಮತ್ತು ರಕ್ತಸ್ರಾವವನ್ನು ತಡೆಯುವುದಕ್ಕೆ ಬಳಸಲಾಗುತ್ತದೆ. ಪ್ರತಿದಿನ ಕನಿಷ್ಠ 1.5 ಚಮಚ ದಾಲ್ಚೀನಿಯನ್ನು ಪುಡಿಯ ರೂಪದಲ್ಲಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಶ್ರೀಲಂಕಾ ಮತ್ತು ಭಾರತದ ಮಲಬಾರ್ ಕರಾವಳಿ ಪ್ರದೇಶಗಳು ದಾಲ್ಚೀನಿಯ ಉಗಮ ಸ್ಥಾನವಾಗಿದ್ದು, ಇದನ್ನು ಅಸ್ಸಾಮಿನ ನಾಗಾ ಬೆಟ್ಟಗಳು, ಕರ್ನಾಟಕದ ಕರಾವಳಿಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ತಮಿಳುನಾಡು ಮತ್ತು ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ದಾಲ್ಚೀನಿ ಮರವು ಮಧ್ಯಮ ಗಾತ್ರದ ಮರವಾಗಿದ್ದು ಸುಮಾರು 6 ರಿಂದ

ಚಲ್ಲಿದ ರಂಗನ ಒಲ್ಲೆಯ ಮೇಲೆ ಚಲ್ಲಿದ ರೋಕುಳಿಯ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ಸನ್ನದ ಕೋಲು ಕೋಲನ್ನೀರ ಕೋಲನೀರ ಕೋಲಾಟ ಕೊಡಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಕೋಲಾಟ ಕೊಡಲಾಟ ಮೇಲೆ ತೆಂಗಿನ ತೋಟ ಚದುರಂಗ